ಶ್ರೀರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕೃಷಿರಂಗದಲ್ಲಿ ಕೇಳಲಿದ್ದೀರಿ ಪಶುರಂಗ. ಅದಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5 ಕೋಟಿ 20 ಲಕ್ಷಕ್ಕೂ ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಆರೋಗ್ಯ ಹಾಗೂ ಉತ್ಪಾದನೆ ಮೇಲೆ ವಾತಾವರಣದ ಉಷ್ಣಾಂಶದ ಪರಿಣಾಮವನ್ನು ಕುರಿತು ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಪಶುರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಪಶುರಂಗ ಕಾರ್ಯಕ್ರಮದಲ್ಲಿ ಶಾಖದ ಒತ್ತಡದಿಂದ ಜಾನುವಾರುಗಳ ಮೇಲಿನ ದುಷ್ಪರಿಣಾಮಗಳು ಹಾಗೂ ಅದರ ನಿಯಂತ್ರಣ, ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕಂತ ಪಿರಿಯಾಪಟ್ಟಣ ತಾಲೂಕು ಸುಂಡವಾಳು ಪಶು ಚಿಕಿತ್ಸಾಲಯದ ಪಶುವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಜಿಎಂ ಅವರು ಇದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತಾ ಈ ಶಾಖದ ಒತ್ತಡದಿಂದ ಜಾನುವಾರುಗಳ ಮೇಲೆ ಆಗುವಂಥ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್. ಈಗ ಬಹಳ ಮುಖ್ಯವಾಗಿ ಈ ವಾತಾವರಣದ ಬದಲಾವಣೆ ಪಶುಗಳ ಮೇಲೆ ಹೆಚ್ಚಾಗ್ತಾ ಇರುತ್ತೆ. ವಾತಾವರಣ ಬದಲಾವಣೆ ಆಗ್ತಾ ಇದ್ದ ಹಾಗೇನೆ ಇಳುವರಿಯಲ್ಲೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಏರಿಳಿತಗಳಾಗ್ತಾ ಹೋಗುತ್ತೆ. ಈಗ ಶಾಖದ ಒತ್ತಡ ಅಂತ ಹೇಳಿದೆ ಮುಖ್ಯವಾಗಿ ಏನದು, ಹಾಗಂದ್ರೆ ಏನಕ್ಕೆ ಹೇಳ್ತಾರೆ, ಮತ್ತು ಏನಕ್ಕೆ ಇದನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಯಾವಾಗ ಸರ್ ವಾತಾವರಣದಲ್ಲಿ ಉಷ್ಣಾಂಶ ಅತಿ ಹೆಚ್ಚಾಗುತ್ತೋ ಅವಾಗ ಜಾನುವಾರುಗಳ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ, ಅದನ್ನು ನಾವು ಶಾಖದ ಒತ್ತಡ ಅಂತ ಹೇಳ್ತೀವಿ. ಕಳೆದ 3-4 ತಿಂಗಳಿಂದ ನಮ್ಮ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಕೇಸ್ ಬರ್ತಾ ಇರೋದು ಯಾವುದು ಅಂದರೆ ಪ್ಯಾಂಟಿಂಗ್, ಅಂದರೆ ಏದುಸಿರು ಅಂತ ಹೇಳ್ತೀವಿ. ಆ ಕೇಸುಗಳು ತುಂಬ ಜಾಸ್ತಿ ಬರ್ತಾ ಇದೆ. ನಮ್ಮ ರೈತರು ಏನು ಅಂದ್ಕೊಂಡಿದ್ದಾರೆ, ಈ ರೋಗಗಳು ಬರಲಿಕ್ಕೆ ಕಾರಣ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ ಇನ್ಫೆಕ್ಷನಿಂದ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಆದಂಥ ಹ್ಯುಮಿಡಿಟಿ, ರೈನ್ಫಾಲ್, ಟೆಂಪರೇಚರ್, ಇವುಗಳಿಂದ ಏನಾದರೂ ವೇರಿಯೇಷನ್ ಆಯಿತು ಅಂದರೆ ಇವುಗಳಲ್ಲಿ ರೋಗಗಳು ಬರುತ್ತೆ ಅಂತ ಹೇಳಲಿಕ್ಕೋಸ್ಕರ, ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ. ಜೊತೆಗೆ ಈಗ ಸಮ್ಮರ್ ಇದೆ, ಸೊ ಕೋಇನ್ಸಿಡೆನ್ಸ್ಲಿ ಇಟ್ಸ್ ಎ ವೆರಿ ಸೂಟಬಲ್ ಟಾಪಿಕ್ ಟು ಡಿಸ್ಕಸ್ ಅಂತ ಅನಿಸುತ್ತೆ ಸರ್. ಈಗ ವಾತಾವರಣದ ಏರುಪೇರಿಂದಾಗಿ ಹೀಗೆಲ್ಲ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಿದ್ರಿ. ಈಗ ಶಾಖದ ಒತ್ತಡವನ್ನು ಅಳೆಯುವಂಥ ಕ್ರಮ ಇದೆಯಾ? ಹೌದು ಸರ್, ಖಂಡಿತ ಇದೆ. ಟೆಂಪರೇಚರ್ ಹ್ಯುಮಿಡಿಟಿ ಇಂಡೆಕ್ಸ್ ಅಂತ ಹೇಳ್ತೀವಿ. ಅದರ ಅಂಕಿಅಂಶ ಯಾವಾಗ 72 ಹೆಚ್ಚಾಗುತ್ತೋ ಆಗ ನಾವು ಅದನ್ನು ಈ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಆದರೆ ನಮ್ಮ ಫೀಲ್ಡ್ ಲೆವೆಲಲ್ಲಿ ನಾವು ಜಾನುವಾರುಗಳದ ರೆಕ್ಟಲ್ ಟೆಂಪರೇಚರ್ನ ಮೆಷರ್ ಮಾಡ್ತೀವಿ ಬೈ ಯೂಸಿಂಗ್ ಡಿಜಿಟಲ್ ಥರ್ಮೋಮೀಟರ್. ಬಟ್ ಲ್ಯಾಬಲ್ಲಿ ಮತ್ತು ದೊಡ್ಡ ದೊಡ್ಡ ಫಾರ್ಮಲ್ಲಿ ಅನಿಮಲ್ಸ್ದು ಸ್ಕಿನ್ ಟೆಂಪರೇಚರ್ನ ಮೆಷರ್ ಮಾಡ್ತಾರೆ ಬೈ ಯೂಸಿಂಗ್ ಇನ್ಫ್ರಾರೆಡ್ ಥರ್ಮೋಮೀಟರ್. ಈ ಶಾಖದ ಒತ್ತಡದಿಂದ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಪ್ರಾಣಿ ಬಯಲಿನಲ್ಲಿ ಮೇಯ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸೋರ್ಸ್ ಆಫ್ ಹೀಟ್ ಯಾವ್ಯಾವಾಗಿರುತ್ತೆ ಅಂತ ಹೇಳಿದ್ರೆ, ಒಂದು ಸೂರ್ಯನ ಕಾಂತಿ ಅಥವಾ ಸೂರ್ಯನ ಕಿರಣ ಅಂತ ಹೇಳ್ಬೋದು. ಇನ್ನೊಂದು ತಾನು ತಿಂದಂಥ ಆಹಾರ ಡೈಜೆಸ್ಟ್ ಆಗಿ ಆ ಡೈಜೆಸ್ಟ್ ಆದಂಥ ಫುಡ್ಡಲ್ಲಿ ಒಂದಷ್ಟು ಪ್ರಮಾಣ ಮೆಟಬಾಲಿಕ್ ಹೀಟಾಗಿ ಕನ್ವರ್ಟ್ ಆಗುತ್ತೆ. ಮೂರನೇದು ತಾನು ನಿಂತಂಥ ನೆಲದಿಂದನೂ ಕೂಡ ಶಾಖ ಬರುತ್ತೆ. ಇವು ಮೂರು ಇಂಪಾರ್ಟೆಂಟ್ ಸೋರ್ಸ್ ಆಫ್ ಹೀಟ್ ಆಗಿರುತ್ತೆ ಅನಿಮಲ್ಗೆ. ಬಟ್ ಸಮ್ಮರಲ್ಲಿ ಏನಾಗುತ್ತೆ ಅಂತಂದರೆ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಹೊರಗಡೆ ಬೇಸಿಗೆಯಲ್ಲಿ ಹೌದು ಸೂರ್ಯನ ಕಾಂತಿ ಜಾಸ್ತಿ ಆಗುತ್ತೆ, ಮತ್ತೆ ಈ ಭೂಮಿಯಿಂದ ಬರುವಂತ ಶಾಖ ಕಾವು ಹೌದು ಅದು ಕೂಡ ಜಾಸ್ತಿ ಆಗುತ್ತೆ. ಆದ್ರಿಂದ ಪ್ರಾಣಿಯಲ್ಲಿ ಈಟ್ ಲೋಡ್ ಜಾಸ್ತಿ ಆಗುತ್ತೆ, ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ನಮಗೆ ಒಂದು ಸಿಂಪಲ್ ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಸರ್ ಇಲ್ಲಿ. ಹೀಟ್ ಗೇನ್ ಮಸ್ಟ್ ಬಿ ಈಕ್ವಲ್ ಟು ಈಟ್ ಲಾಸ್. ಅದು ಒಂದು ಪ್ರಾಣಿ ಸಮತೋಲನತೆ ಅಂತ ಹೇಳ್ತೀವಿ ಅಥವಾ ಹೋಮಿಯೋಸ್ಟಾಸಿಸ್ ಅಂತ ಹೇಳ್ತೀವಿ, ಅದು ಮೇಂಟೈನ್ ಆಗಬೇಕಂತ ಹೇಳಿದ್ರೆ. ಸೊ ಈಗ ಎಕ್ಸ್ಟ್ರಾ ಹೀಟ್ ಲೋಡ್ ಇದೆ ಬಾಡಿಯಲ್ಲಿ, ಅದನ್ನು ಎಕ್ಸ್ಟ್ರಾ ಹೀಟ್ ಲೋಡ್ನ ಹೊರ ಹಾಕಬೇಕು ಎನ್ವೈರ್ನಮೆಂಟ್ಗೆ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಎನರ್ಜಿ ಅವಶ್ಯಕತೆ ಇರುತ್ತೆ. ಬಾಡಿಯಲ್ಲಿ ಇರುವಂಥ ಎನರ್ಜಿಯಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಒಂದಷ್ಟು ಪ್ರಮಾಣನ ಇದೇನು ಮಾಡುತ್ತೆ ಪ್ರಾಣಿ ಬಳಸ್ಕೊಂಡು ಹೀಟ್ನ ಹೊರ ಹಾಕಲಿಕ್ಕೆ ಪ್ರಯತ್ನ ಮಾಡುತ್ತೆ ಮೊದಲನೇದಾಗಿ. ಸೊ ಆ ಎಕ್ಸ್ಟ್ರಾ ಎನರ್ಜಿನ ಬಳಸ್ಕೊಂಡಿದ್ದಕ್ಕಾಗಿ ಬಾಡಿಯಲ್ಲಿ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಈ ಸಮ್ಮರ್ನಲ್ಲಿ. ಎರಡನೇದಾಗಿ ಏನಾಗುತ್ತೆ ಅಂದರೆ ಹೊರ ಹಾಕಲಿಕ್ಕೆ ಹೀಟ್ನ ಅದು ವಾಟರ್ನ ಬಳಸ್ಕೊಳ್ಳುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಸ್ವೆಟ್ ಆಗುತ್ತೆ ಅಥವಾ ರೆಸ್ಪಿರೇಟ್ರಿ ರೇಟ್ ಮುಖಾಂತರ ಅಂದರೆ ಲಂಗ್ಸ್ ಮುಖಾಂತರ ಲಂಗ್ಸಲ್ಲಿರುವಂಥ ನೀರನ್ನು ಬಳಸ್ಕೊಂಡು ಈ ತನ್ನಲ್ಲಿರುವಂಥ ಹೀಟ್ನ ಹೊರ ಹಾಕಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಅಲ್ಲೇನಾಗುತ್ತೆ ವಾಟರ್ನ ಅಭಾವ ದೇಹದಲ್ಲಿ ಕಡಿಮೆ ಆಗುತ್ತೆ. ಸೊ ದೇಹಕ್ಕೆ ವಾಟರ್ ಅವಶ್ಯಕತೆ ಜಾಸ್ತಿ ಆಗಬೇಕಾಗುತ್ತೆ, ಹೆಚ್ಚು ನೀರು ಕುಡಿಯೋದಕ್ಕೆ ಇದೇ ಕಾರಣ. ಮೂರನೇದಾಗಿ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಮೈಂಡಿಗೆ ಆ ಬ್ರೈನಿಗೆ ಸಿಗ್ನಲ್ಸ್ ಹೋಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ತಿಂದಂಥ ಆಹಾರ ಡೈಜೆಸ್ಟ್ ಆದ ನಂತರ ಒಂದಷ್ಟು ಪೋರ್ಷನ್ ಮೆಟಬಾಲಿಕ್ ಹೀಟಾಗಿ ಕನ್ವರ್ಟ್ ಆಗುತ್ತಲ್ಲ, ಈ ಹೀಟ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಅನಿಮಲ್ ಏನು ಮಾಡುತ್ತೆ ಫುಡ್ ಇಂಟೇಕೆ ಕಡಿಮೆ ಮಾಡಿಬಿಡುತ್ತೆ, ಫಾಡರ್ನ ತಗೊಳ್ಳೋದನ್ನೇ ಕಡಿಮೆ ಮಾಡಿಬಿಡುತ್ತೆ. ಸೊ ಸಮ್ಮರ್ನಲ್ಲಿ ನಾವು ನೀರಿನ ಅಭಾವ ಜಾಸ್ತಿ ನೋಡ್ತೀವಿ, ಪ್ರಾಣಿಗೆ ದೇಹಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ. ಇನ್ನೊಂದು ಆಹಾರ ತಗೊಳ್ಳುವಂಥದ್ದು ಕಡಿಮೆ ಆಗುತ್ತೆ, ಎನರ್ಜಿ ಅವಶ್ಯಕತೆ ಉಂಟಾಗುತ್ತೆ. ಹೆಚ್ಚು ನೀರಿನ ಬಳಕೆ ಪ್ರಾಣಿಗಳಲ್ಲಿ ಉಂಟಾಗಬೇಕು, ಅದಕ್ಕಾಗಿ ರೈತರು ಹೆಚ್ಚಿನ ನೀರನ್ನು ಕುಡಿಸೋದಕ್ಕೆ ಪ್ರಯತ್ನಿಸಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದೌದು. ಈಗ ವಿವಿಧ ಜಾತಿಯ ಸಾಕು ಪ್ರಾಣಿಗಳು ನಮ್ಮಲ್ಲಿವೆ ಅಲ್ವಾ, ಇವು ಎಲ್ಲವೂ ಕೂಡ ಶಾಖವನ್ನು ಸಹಿಸಿಕೊಳ್ಳುವಂಥ ಗರಿಷ್ಠ ಮಟ್ಟ ಒಂದೇ ಇರುತ್ತೆ ಎಲ್ಲ ಪ್ರಾಣಿಗಳಲ್ಲೂ ಒಂದೇ ಥರ ಇರುತ್ತಾ, ಹೇಗೆ ಬೇರೆ ಬೇರೆ ಪ್ರಾಣಿಗಳಲ್ಲಿ ಬೇರೆ ಬೇರೆ ಥರ ಇರುತ್ತಾ? ಇಲ್ಲ ಇಲ್ಲ ಸರ್, ಖಂಡಿತವಾಗ್ಲೂ ಒಂದೇ ರೀತಿ ಇರಲ್ಲ. ನಮ್ಮ ಕ್ಯಾಟಲ್ಸ್ನ ಎಕ್ಸಾಂಪಲ್ ತಗೊಂಡ್ರೆ ದೇಶೀಯ ಮತ್ತು ವಿದೇಶೀಯ ತಳಿ ಅಂತ ಹೇಳ್ತೀವಿ. ನಮ್ಮ ದೇಶೀಯ ತಳಿ ಅಂತ ಹೇಳಿದ್ರೆ ಹಳ್ಳಿಕಾರ್, ಬೊಫೆಲೋ ಈ ಥರ ಬರುತ್ತೆ. ಅದು ಈ ಟಾಲರೆನ್ಸ್ ಲೆವೆಲ್ಲು 38 ಅಂತ ಹೇಳ್ತೀವಿ ನಾವು. ಅಂದರೆ 38 ಆಗೋವರೆಗೂ ಹೊರಗಡೆ ಉಷ್ಣಾಂಶ ಈಟ್ ಸಿಂಪ್ಟಮ್ಸ್ನ ತೋರಿಸೋದಿಲ್ಲ, ಈಟ್ ಸ್ಟ್ರೆಸ್ಸದು. ಬಟ್ ನಮ್ಮ HF ಇದೆಯಲ್ಲ ವಿದೇಶೀಯ ತಳಿ, ಅದು ಒಂದು 28 ವಾತಾವರಣದಲ್ಲಿ ಆಗ್ತಿದ್ದಂಗೆ ಈಟ್ ಸ್ಟ್ರೆಸ್ದು ಸಿಂಪ್ಟಮ್ಸ್ನ ತೋರಿಸುತ್ತೆ. ಹೇಗಿರುತ್ತೆ ಅದರ ಗುಣಲಕ್ಷಣಗಳು? ಗುಣಲಕ್ಷಣಗಳು ನಮಗೆ ಹೀಟ್ ಸ್ಟ್ರೆಸ್ ಆಗಿದೆ ಒಂದು ಪ್ರಾಣಿಯಲ್ಲಿ ಅಂತ ಗೊತ್ತಾಗೋದು ಹೇಗೆ ಅಂತ ಹೇಳಿದ್ರೆ, ಬಾಯಿ ತೆಗೆದು ಉಸಿರಾಡುತ್ತೆ ಸರ್, ಹೇದುಸಿರು ಅಂತ ಹೇಳ್ತೀವಿ ಪ್ಯಾಂಟಿಂಗ್ ಅಂತ, ಜಾಸ್ತಿ ಉಸಿರಾಡುತ್ತೆ. ರೆಸ್ಪಿರೇಟರಿ ರೇಟ್ ಸಾಮಾನ್ಯ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಒಂದು 16-30 ಅಂತ ಹೇಳ್ತೀವಿ ಕ್ಯಾಟಲಲ್ಲಿ ಪರ್ ಮಿನಿಟ್. ಬಟ್ ಈ ಹೀಟ್ ಸ್ಟ್ರೆಸ್ ಆದಾಗ ಅಪ್ ಟು 80-85-80 ಹೋಗುತ್ತೆ ಸರ್. ಓಕೆ, ಅದೊಂದು ಲಕ್ಷಣ. ಇನ್ನೊಂದು ಬಂತು ಅಂದರೆ ಬಾಡಿ ಟೆಂಪರೇಚರ್ ಜಾಸ್ತಿ ಆಗಿರುತ್ತೆ, ಮೇವು ತಗೊಳ್ಳುವಂಥ ಮೇವು ಸೇವನೆ ಕಡಿಮೆ ಆಗುತ್ತೆ, ನೀರಿನ ಸೇವನೆ ಜಾಸ್ತಿ ಆಗುತ್ತೆ. ಯಾವಾಗಲೂ ನಳ್ಳಲ್ಲಿ ನಿಂತ್ಕೋಬೇಕು ಅಂತ ನಳ್ಳಿಗೆ ಹೋಗ್ತಾ ಇರುತ್ತೆ ಪ್ರಾಣಿ ಮೇಯದ್ ಬಿಟ್ಟು, ಸುಮ್ಮನೆ ನಿಂತಲ್ಲೇ ನಿಂತಿರುತ್ತೆ, ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ ಸರ್. ಈಗ ಶಾಖ ಜಾಸ್ತಿ ಆಗಿದೆ ದೇಹದಲ್ಲಿ ಅಂತ ಅನ್ನೋದಾದರೆ ಈ ಪ್ರಾಣಿಗಳು ಯಾವ ರೀತಿ ಪರಿಣಾಮವನ್ನು ಬೀರ್ತವೆ, ಯಾವ ಥರ ರಿಯಾಕ್ಟ್ ಮಾಡ್ತವೆ? ಸರ್, ಈಗ ಸಮ್ಮರ್ ಸ್ಟಾರ್ಟಿಂಗಲ್ಲಿ ನಾವು ಒಂದು ಪ್ರಾಣಿನ ಬೈಲಲ್ಲಿ ಮೇಯಾಗ್ಬಿಟ್ರೆ ಒಂದು 30 ಖುಷಿ ಖುಷಿಯಾಗಿ ಮೇಯ್ಕೊಂಡಿರುತ್ತೆ ಸರ್, ಅದೇನು ತೊಂದರೆ ಆಗಲ್ಲ. ಒಂದು 30 ಆದ ನಂತರ ಫಸ್ಟಿಗೆ ನಾವು ನೋಟಿಸ್ ಮಾಡ್ತೀವಿ ಬಿಹೇವಿಯರಲ್ ಚೇಂಜಸ್ನ. ಸೂರ್ಯನ ಶಾಖ ಯಾವ ದಿಕ್ಕಿನಲ್ಲಿ ಬರ್ತಾ ಇರುತ್ತೆ ಆ ದಿಕ್ಕಿಗೆ ತಲೆನೇ ಹಾಕಲ್ಲ, ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಕೂತಿದ್ರೆ ಆ ಗ್ರೌಂಡಲ್ಲಿ ಅದರಲ್ಲೂ ಕೂಡ ಹೀಟ್ ಇರೋದ್ರಿಂದ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ, ಯಾವಾಗಲೂ ನಿಂತೇ ಇರುತ್ತೆ ಜಾಸ್ತಿ. ಮತ್ತೇನು ಮಾಡುತ್ತೆ ಅಂತಂದರೆ ಯಾವಾಗಲೂ ನೆರಳನ್ನು ಬಯಸುತ್ತೆ ಸರ್, ಎಲ್ಲಿ ನೆರಳಿತ್ತೆ ಅಲ್ಲೋಗಿ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಇದು ಬಿಹೇವಿಯರಲ್ ಚೇಂಜಸ್ ಅಂತ ಹೇಳ್ತೀವಿ. ದಿನಗಳು ಕಳೆದಾಗೆ ಅಡಾಪ್ಟೇಷನ್ ಆಗಬೇಕಾದ್ರೆ ಆ ವಾತಾವರಣಕ್ಕೋಸ್ಕರ ತನ್ನ ರೋಗ ನಿರೋಧಕ ಶಕ್ತಿಯಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಹಾಗೆಯೇ ಪ್ರೊಡಕ್ಷನ್ ರೀಪ್ರೊಡಕ್ಷನ್ ಅಂದರೆ ಫಿಸಿಯೋಲಾಜಿಕಲ್ ರೆಸ್ಪಾನ್ಸು ಕೂಡ ಚೇಂಜ್ ಆಗ್ತಾ ಬರುತ್ತೆ ಸರ್. ಈಗ ಶಾಖದ ಒತ್ತಡದಿಂದಾಗಿ ಹಾಲು ಉತ್ಪಾದನೆಯಲ್ಲಿ ದುಷ್ಪರಿಣಾಮ ಉಂಟಾಗುತ್ತಾ ಹೇಗೆ? ಹೌದು ಸರ್, ಖಂಡಿತವಾಗ್ಲೂ ಆಗುತ್ತೆ. ಅದರಲ್ಲೂ ಹೈ ಮಿಲ್ಕ್ ಈಲ್ಡರ್ಸ್ ಇದೆಯಲ್ಲ ನಮ್ಮ HF, ಅದು ಒಂದು 40 liters ಕೊಡುತ್ತಲ್ಲ ಪರ್ ಡೇ, ಅಂತ ಅನಿಮಲ್ ತುಂಬ ಬೇಗನೆ ಈಟ್ ಸ್ಟ್ರೆಸ್ಗೆ ಒಳಗಾಗುತ್ತೆ. ಈ ಸಮ್ಮರ್ನಲ್ಲಿ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದರೆ ಹಸಿರು ಮೇವಿನ ಅಭಾವ ಇರುತ್ತೆ. ಎರಡನೇದಾಗಿ ಅನಿಮಲ್ ಫೀಡ್ ಇಂಟೇಕ್ನೇ ಕಡಿಮೆ ಮಾಡಿಬಿಡುತ್ತೆ, ಯಾಕೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಮೂರನೇದಾಗಿ ಇಂಟೆಸ್ಟೈನ್ಗೆ ಬ್ಲಡ್ ಸಪ್ಲೈ ಆಗ್ತಿದ್ದಂಥ ಬ್ಲಡ್ ಎಲ್ಲ ಡೈವರ್ಟ್ ಆಗುತ್ತೆ, ಸ್ಕಿನ್ನಿಗೆ ಹೋಗುತ್ತೆ. ಯಾಕೆ ಅಂದರೆ ತನ್ನ ಬಾಡಿಯಲ್ಲಿರುವಂಥ ಹೀಟ್ನೆಲ್ಲ ಹೊರ ಹಾಕಬೇಕಲ್ಲ, ಅದಕ್ಕೋಸ್ಕರ ಬ್ಲಡ್ ಇಂಟೆಸ್ಟೈನಿಗೆ ಸಪ್ಲೈ ಆಗ್ತಿದ್ದಂಥದ್ದೆಲ್ಲ ಸ್ಕಿನ್ನಿಗೆ ಆಗುವಂಥದ್ದು. ಸೊ ಯಾವಾಗ ಬ್ಲಡ್ಡೇ ಅಲ್ಲಿ ಇಲ್ಲ ಅಂತಂದಮೇಲೆ ಅಂದರೆ ಇರುತ್ತೆ, ಆದರೆ ಬೇಕಾದಂಥ ಪ್ರಮಾಣದಲ್ಲಿ ಸಪ್ಲೈ ಆಗಲ್ಲ, ಡೈವರ್ಟ್ ಆಗೋಗುತ್ತೆ. ಸೊ ಡೈಜೆಸ್ಟ್ ಆದಂಥ ಫುಡ್ಡು ಅಬ್ಸರ್ಪ್ಷನ್ನೇ ಆಗಲ್ಲ ಸರ್ ಅಲ್ಲಿ ಸರಿಯಾದ ರೀತಿಯಲ್ಲಿ. ಸೊ ಆಗ ನ್ಯೂಟ್ರಿಷನ್ನ ಕೊರತೆ ಆಗುತ್ತೆ ಬಾಡಿಗೆ, ಯಾಕೆಂದರೆ ಒಳ್ಳೊಳ್ಳೆ ನ್ಯೂಟ್ರಿಷನ್ಸ್ ಎಲ್ಲ ಹೊರಗಡೆ ಹೊರಟೋಗುತ್ತೆ, ಯೂರಿನಲ್ಲಿ ಅಥವಾ ಫೀಸಿಸಲ್ಲಿ ಹೊರಟೋಗುತ್ತೆ. ಸೊ ಅದಕ್ಕೆ ಬಾಡಿಯಲ್ಲಿ ನ್ಯೂಟ್ರಿಷನ್ನ ಕೊರತೆ ಉಂಟಾಗುತ್ತೆ. ನ್ಯೂಟ್ರಿಷನ್ಸೇ ಇಲ್ಲ ಅಂತಂದಮೇಲೆ ಈ ಸಮ್ಮರಲ್ಲಿ ರೈತರಿಗೆ ಎತ್ತಿ ದೊಡ್ಡ ತಲೆನೋವು ಯಾವುದು ಅಂತ ಹೇಳಿದ್ರೆ ಹಾಲಿನಲ್ಲಿ ಡಿಕ್ರಿ ಬರಲ್ಲ ಅಂತಂದ್ಬಿಟ್ಟು ಹಾಲಿನ ಉತ್ಪಾದನೆ ಸಂಘ ಇರುತ್ತಲ್ಲ ಸೊಸೈಟಿಗಳಲ್ಲಿ ಹಾಲು ತೊಗೊಳೋದಿಲ್ಲ ಅಂತ ನಮಗದು ಕಂಪ್ಲೇಂಟ್ ಬರುತ್ತೆ ಜಾಸ್ತಿ. ಏನಾದರೂ ಕ್ರಮ ಇದ್ದರೆ ಹೇಳಿ ಅಂತ ನಮಗೆ ಹೆಚ್ಚು ಇದಕ್ಕೆ ಕನ್ಸರ್ನ್ ಆಗಿ ಬರ್ತಾರೆ ರೈತರು. ಯಾಕೆ ಅಂತೇಳಿದ್ರೆ ಇದೇ ಕಾರಣ, ನ್ಯೂಟ್ರಿಷನ್ಸೇ ಇಲ್ಲ ಬಾಡಿಲಿ ಅಂತಂದಮೇಲೆ ಬರೀ ಹಾಲಿನ ಕ್ವಾಲಿಟಿ ಅದು ಕೂಡ ಚೇಂಜ್ ಆಗುತ್ತೆ, ಕ್ವಾಂಟಿಟಿನೂ ಕೂಡ ವೇರಿ ಆಗುತ್ತೆ ಸರ್. ಫ್ಯಾಟ್ ಇರಲ್ಲ ಸರಿಯಾಗಿ, ಪ್ರೋಟೀನ್ಸ್ ಇರಲ್ಲ, ಅದರಿಂದ ಮಿಲ್ಕ್ ಹೀಲ್ಡು ಕೂಡ ಕಡಿಮೆ ಆಗುತ್ತೆ ಮತ್ತು ಡಿಗ್ರಿನೂ ಬರಲ್ಲ. ಈಗ ಇದೇ ಈಗ ಈ ಕಾರಣದಿಂದಾಗೇನೆ ಅಂದರೆ ಶಾಖದ ಒತ್ತಡದ ಕಾರಣದಿಂದಾಗಿ ಸಂತಾನಾಭಿವೃದ್ಧಿ ಸಂತಾನೋತ್ಪತ್ತಿ ಮೇಲೂ ಕೂಡ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ? ಇದು ಡೈರೆಕ್ಟ್ಲಿ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಸರ್. ರೈಟ್ ಫ್ರಮ್ ದ ಹೆಗ್ ಫಾರ್ಮೇಷನ್ ಮತ್ತು ಸ್ಪರ್ಮ್ ಫಾರ್ಮೇಷನ್ ಮೇಲೇ ಅಫೆಕ್ಟ್ ಆಗುತ್ತೆ, ಯಾಕೆಂದರೆ ಹಾರ್ಮೋನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಈ ಸ್ಟೇಜಲ್ಲಿ. ಕ್ರಮೇಣ ಏನಾಗುತ್ತೆ ಅಂತೇಳಿದ್ರೆ ನಮಗೆ ಅನಿಮಲ್ ಒಂದು ಬೆದೆಗೆ ಬಂದಿದೆಯಾ ಅಂತ ಕಂಡಿಡ್ಕೊಳ್ಳೋಕ್ಕೂ ಕೂಡ ತೊಂದರೆ ಆಗುತ್ತೆ ಈ ಸಮ್ಮರ್ನಲ್ಲಿ. ಅದನ್ನ ಸೈಲೆಂಟ್ ಹೀಟ್ ಅಂತೀವಿ. ಬೊಫೆಲೋಲ್ಲಿ ಇದು ತುಂಬ ದೊಡ್ಡ ತಲೆನೋವಾಗಿರುತ್ತೆ ರೈತರಿಗೆ. ನಾವು AI ಮಾಡಿದ್ವಿ ಅಂತ ಅಂದ್ಕೊಂಡ್ರು ಏನಾಗುತ್ತೆ, ಎಂಬ್ರಿಯೋ ಫಾರ್ಮ್ ಆಗುತ್ತೆ ಬಾಡಿಯಲ್ಲಿ ಫರ್ಟಿಲೈಸೇಷನ್ ಆದ ನಂತರ. ಆ ಎಂಬ್ರಿಯೋ ಫಾರ್ಮ್ ಆಗಿದ್ದು ಬಂದು ಯುಟ್ರಸ್ಸಲ್ಲಿ ಸರ್ವೈವ್ ಆಗಬೇಕು, ಆದರೆ ಬಾಡಿ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಯುಟ್ರಸ್ ಟೆಂಪರೇಚರು ಜಾಸ್ತಿ ಇರುತ್ತೆ. ಸೆಕ್ರೀಷನ್ಸ್ ಏನು ಬೇಕು ಎಂಬ್ರಿಯೋಗೆ, ಒಂದು ಆಹಾರ, ಅದು ಸರಿಯಾಗಿ ಸಿಗಲ್ಲ ಸಮ್ಮರ್ ಟೈಮಲ್ಲಿ. ಸೊ ಏನಾಗುತ್ತೆ ಅಂತಂದರೆ ಅರ್ಲಿ ಎಂಬ್ರಿಯೋನಿಕ್ ಡೆತ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಅಬಾರ್ಷನ್ ಕೇಸಸ್ ತುಂಬ ಜಾಸ್ತಿ ಆಗುತ್ತೆ ಈ ಈಟ್ ಸ್ಟ್ರೆಸ್ ಕಂಡೀಷನಲ್ಲಿ ಎಸ್ಪೆಷಲಿ. ಸೊ ಓವರಾಲ್ ಸಮ್ಮರಲ್ಲಿ ಅಥವಾ ಈಟ್ ಸ್ಟ್ರೆಸ್ ಆದಾಗ ಕನ್ಸೆಪ್ಷನ್ ರೇಟ್ ಅನಿಮಲ್ದು ಮತ್ತು ಅನಿಮಲ್ ಬರ್ತ್ ರೇಟ್ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ ಸರ್. ಈಗ ಶಾಖದ ಒತ್ತಡದಿಂದಾಗಿ ಪ್ರಾಣಿಗಳ ಆರೋಗ್ಯದ ಮೇಲೆ ಯಾವ ಥರ ದುಷ್ಪರಿಣಾಮಗಳು ಉಂಟಾಗ್ತವೆ? ಈ ಶಾಖದ ಒತ್ತಡ ಟೈಮಲ್ಲೇ ಅನಿಮಲ್ ಫಸ್ಟ್ ಆಫ್ ಆಲ್ ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಎಲ್ಲ ಇರುತ್ತೆ ಸರ್, ಆಯಿತಾ. ಅದು ಡೈರೆಕ್ಟಾಗಿ ಹಾರ್ಮೋನ್ಸ್ ಮತ್ತು ಈ ಗ್ಲೂಕೋಸ್ ಪ್ರೋಟೀನ್ ಫ್ಯಾಟ್ ಮೆಟಬಾಲಿಸಮ್ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಅದರಿಂದ ಏನಾಗುತ್ತೆ, ಮಲ್ಟಿಪಲ್ ಆರ್ಗನ್ಸ್ ಫಂಕ್ಷನ್ಸ್ ಇರುತ್ತಲ್ಲ ಅದು ಇಂಪೇರ್ ಆಗುತ್ತೆ. ಅದರಿಂದ ನಮ್ಗೆ ಸಮ್ಮರಲ್ಲಿ ಹೆಚ್ಚು ಕೇಸ್ಗಳು ಅಂತಂದರೆ ಈ ಗಡ್ಡ ಊತ ಬರುವಂಥದ್ದು. ಯಾಕೆ ಗಡ್ಡ ಊತ ಬರುತ್ತೆ ಅಂದರೆ ಲಿವರ್ ಫಂಕ್ಷನ್ ಇಂಪೇರ್ ಆಗಿರುತ್ತೆ, ಲಿವರ್ ಫಂಕ್ಷನ್ ಸರಿಯಾಗಿ ಆಗ್ತಾ ಇರಲ್ಲ ಅದಕ್ಕೋಸ್ಕರ. ಮತ್ತು ನಮಗೆ ಕೆಚ್ಚಲ ಬಾವು ಮತ್ತು ಎಪಿಮೆರಲ್ ಫೀವರ್ ಈ ಥರ ಡಿಸೀಸ್ಗಳು ಜಾಸ್ತಿ ಬರುತ್ತೆ, ಯಾಕೆಂದರೆ ಬಾಡಿಯಲ್ಲಿ ಇಮ್ಯುನಿಟಿನೇ ವೀಕ್ ಆಗೋಗುತ್ತೆ ಈ ಸಮ್ಮರ್ ಟೈಮಲ್ಲಿ. ಸೊ ಅದಕ್ಕೆ ಮತ್ತು ರೂಮನ್ PH ಕೂಡ ತುಂಬ ಕಡಿಮೆ ಆಗುತ್ತೆ, ಅದರಿಂದ ಅಸಿಡೋಸಿಸ್ ಅಂತೀವಿ ಹೊಟ್ಟೆ ಉಬ್ಬರಣೆ, ಆ ಕೇಸು ಕೂಡ ಸಮ್ಮರಲ್ಲಿ ಜಾಸ್ತಿ ಬರುವಂಥದ್ದು. ಇನ್ನೇನಾಗುತ್ತೆ, ಅನಿಮಲ್ ತನ್ನ ಎನರ್ಜಿ ಎಲ್ಲನೂ ಲಾಸ್ ಆಗ್ತಾ ಆಗ್ತಾ ತುಂಬ ಡೆಬಿಲಿಟಿಗೆ ಬಂದ್ಬಿಡುತ್ತೆ, ಅಂದರೆ ತುಂಬ ಸಣ್ಣಗಾಗುತ್ತೆ, ಬರೀ ಮೂಳೆನೇ ಕಾಣಿಸುತ್ತೆ. ವರ್ಸ್ಟ್ ಕೇಸಲ್ಲಿ ಏನಾಗುತ್ತೆ, ನಾವು ಅನಿಮಲ್ನ ಕಳ್ಕೋಬೇಕಾಗುತ್ತೆ. ಬಹಳ ದುರಂತದ ಸಂಗತಿ ಕೂಡ ಅದು. ಯಾವ್ಯಾವ ತಾಂತ್ರಿಕತೆಗಳಿಂದಾಗಿ ಈ ಶಾಖದ ಒತ್ತಡವನ್ನು ಕಡಿಮೆ ಮಾಡಬಹುದು? ಸರ್, ಮೂರು ರೀತಿ ಇದೆ. ಮೊದಲಿನದಾಗಿ ಜೆನೆಟಿಕ್ ಸೆಲೆಕ್ಷನ್ ಅಂತ ಕರಿತೀವಿ, ಅಂದರೆ ಜೀನ್ ಲೆವೆಲಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ನಾನು ಆಗಲೇ ಹೇಳಿದಾಗೆ ಜಾನುವಾರುಗಳಲ್ಲಿ ನಮ್ಮ ಕ್ಯಾಟಲ್ನ ಕನ್ಸಿಡರ್ ಮಾಡಿದ್ರೆ ದೇಶೀಯ ಮತ್ತು ವಿದೇಶಿಯ ತಳಿ ಇದೆ. ದೇಶೀಯ ತಳಿ ಆಯ್ಕೆ ತುಂಬ ಉತ್ತಮ ಈ ಟ್ರಾಪಿಕಲ್, ಅದು ಸಮ್ಮರಲ್ಲಿ ಈ ಹೊಲದಲ್ಲೆಲ್ಲ ಉಳ್ಳಿಕ್ಕೆ ಆ ಹೀಟ್ನ ತಡ್ಕೊಂಡು ಕೆಲಸ ಮಾಡಲಿಕ್ಕೆ ಹೊಲದಲ್ಲೆಲ್ಲ ನಮ್ಮ ಹಳ್ಳಿ ಕಾರುಗಳೇ ಬೆಸ್ಟ್ ಸರ್. ಆದರೆ ಮಿಲ್ಕ್ ಪ್ರೊಡಕ್ಷನ್ ವಿಷಯಕ್ಕೆ ಬಂತಂದರೆ ಇದು ಸಾಧ್ಯ ಆಗಲ್ಲ. ಈ ಮೆಥಡ್ ಏನು ಹೇಳ್ತಾ ಇದ್ದೀನಿ ಜೆನೆಟಿಕ್ ಸೆಲೆಕ್ಷನ್, ಅದು ಅಷ್ಟು ಸೂಕ್ತ ಅಲ್ಲ. ಎರಡನೇದಾಗಿ ಬಂತು ಅಂತ ಹೇಳಿದ್ರೆ ಹೌಸಿಂಗ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನಾವು ಒಂದು ವಾತಾವರಣನೇ ಚೇಂಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಆದ್ದರಿಂದ ಆ ಪ್ರಾಣಿಯ ಸುತ್ತಮುತ್ತ ಇರುವಂಥ ಮೈಕ್ರೋ ಕ್ಲೈಮೇಟ್ನ ನಾವು ಚೇಂಜ್ ಮಾಡ್ಬೋದು ಸರ್. ಅದು ಯಾವ ರೀತಿ ಅಂದರೆ ಮೊದಲನೇದಾಗಿ ಶೇಡ್ನ ಕೊಡೋರಿ. ಶೇಡಲ್ಲಿ ನಾವು ನ್ಯಾಚುರಲಿ ಟ್ರೀಯಿಂದ ಕೊಡ್ಬೋದು, ಜಾಸ್ತಿ ಮರಗಳು ನೆಟ್ಟು ಎಲ್ಲಿ ನಾವು ಮೇಲಿಕ್ ಬಿಡ್ತೀವಿ ಜಾನುವಾರನ ಅಲ್ಲಿ ಹೆಚ್ಚೆಚ್ಚು ಮರಗಳನ್ನ ನೆಟ್ಟಿದ್ರೆ ಅದು ಆಟೋಮೆಟಿಕಲ್ ನ್ಯಾಚುರಲಾಗಿ ಅದು ಶೇಡ್ ಕೊಡುತ್ತೆ. ಅದಿಲ್ಲ ಅಂತ ಹೇಳಿದ್ರೆ ಕೃತಕವಾಗಿ ನಾವು ಕೊಟ್ಟಿಗೆ ನಿರ್ಮಾಣ ಮಾಡಬಹುದು. ಕೊಟ್ಟಿಗೆ ನಿರ್ಮಾಣ ಟೈಮಲ್ಲಿ ನಾವು ಒಂದು ಸ್ವಲ್ಪ ಸೈಂಟಿಫಿಕ್ ಮೆಥಡ್ಸ್ನ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಸರ್. ಹೇಗೆ ಅಂತೇಳಿದ್ರೆ ಒಂದು ಅನಿಮಲ್ ಕಂಫರ್ಟಬಲ್ ಆಗಿರಬೇಕು ಅಂದರೆ 38-45 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಬೇಕು. ಆ ಜಾಗನ ನೀವು ಕೊಡಬೇಕು ಒಂದು ದೊಡ್ಡ ಕ್ಯಾಟಲಿಗೆ, ತೂಕದ ತಕ್ಕಂತೆ ಅದಕ್ಕೆ ಜಾಗ ಬೇಕಾಗ್ತದೆ ಪ್ರಾಣಿಗಳಲ್ಲಿ. ಈ ಎರಡನೇದಾಗಿ ಬಂತು ಅಂತೇಳಿದ್ರೆ ಲಾಂಗ್ ಆಕ್ಸಿಸ್ ಆಫ್ ದಿ ಹೌಸ್ ಅಂತ ಹೇಳ್ತೀವಿ, ಅಂದರೆ ಉದ್ದ ಆ ಶೆಡ್ದು ಉದ್ದ ಆ ಬಾಗಿಲುಗಳು ಓಪನ್ ಆಗೋವಂಥ ದಿಕ್ಕು ಯಾವುದಾಗಿರಬೇಕು ಅಂದರೆ ಪೂರ್ವ ಪಶ್ಚಿಮ ದಿಕ್ಕಲ್ಲೇ ಆಗಿರಬೇಕು. ಯಾಕೆಂದರೆ ಸೂರ್ಯ ಉದಯಿಸುವಾಗ ಮತ್ತು ಮುಳುಗುವಾಗ ಮಾತ್ರ ಸೂರ್ಯನ ಕಿರಣ ಆ ಶೆಡ್ಡೊಳಗೆ ಬರಬೇಕು. ಆ ಥರ ಮಾಡಬೇಕಾಗತ್ತೆ. ಮತ್ತು ಮೂರನೇದಾಗಿ ಮೇಲ್ಛಾವಣಿ ಇರುತ್ತಲ್ಲ ಅದನ್ನ ನಾವು ರಿಫ್ಲೆಕ್ಟಿಂಗ್ ಮೆಟೀರಿಯಲ್ಸಿಂದ ಪೇಂಟ್ ಮಾಡೋದು, ಅಂದರೆ ವೈಟಿಂದ ಪೇಂಟ್ ಮಾಡೋದು, ವೈಟ್ ಕಲರಿಂದ, ಅಥವಾ ಈಗ ಅಲ್ಯೂಮಿನಿಯಂ ಮೆಟೀರಿಯಲ್ಸ್ ತುಂಬ ಅವೈಲಬಲ್ ಇದೆ ಮಾರ್ಕೆಟಲ್ಲಿ, ಅದರಿಂದ ಮಾಡ್ಬೋದು ಸರ್ ಮೇಲ್ಛಾವಣಿನ. ಇನ್ನು ಎರಡನೇದಾಗಿ ಬಂತು ಅಂತೇಳಿದ್ರೆ ಅನಿಮಲ್ನೇ ಕೂಲಾಗಿ ಇಟ್ಕೊಳ್ಳೋವಂಥದ್ದು. ಅನಿಮಲ್ನೇ ಯಾವ ರೀತಿ ಕೂಲಾಗಿ ಇಟ್ಕೋತಾರೆ ಅಂದರೆ ದೊಡ್ಡ ದೊಡ್ಡ ಫಾರ್ಮ್ಸಲ್ಲಿ ಸ್ಪ್ರಿಂಕ್ಲರ್ನ ಅಳವಡಿಸಿರ್ತಾರೆ. ಈ ಮಧ್ಯಾಹ್ನದ ಬಿಸಿ ಟೈಮ್ ಯಾವಾಗ ಬರುತ್ತೋ ಆಗ ಆಟೋಮೆಟಿಕ್ಕಾಗಿ ಸ್ಪ್ರಿಂಕ್ಲರ್ ಆನ್ ಆಗುತ್ತೆ, ಆ ಪ್ರಾಣಿಗಳ ಮೇಲೆ ನೀರು ಚೆಲ್ಲುತ್ತೆ. ಇನ್ನು ಎಮ್ಮೆಗಳಲ್ಲಿ ಎರಡನೇ ವಿಧಾನ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಣ್ಣ ಸಣ್ಣ ಹೊಂಡಗಳನ್ನ ಅಲ್ಲೇ ಕೊಟ್ಟಿಗೆಯಲ್ಲೇ ಮಾಡುವಂಥದ್ದು, ಅಲ್ಲಿ ನೀರು ತುಂಬಿಡೋದು. ಆಗ ಪ್ರಾಣಿಗೆ ಯಾವಾಗ ತನಗೆ ಇರ್ಸು ಮುರ್ಸು ಆಗುತ್ತೋ ಆಗ ಬಂದು ಆ ಹೊಂಡದಲ್ಲಿ ಉಳ್ಳಾಡಿ ಮೇಲೆದ್ದು ಅದು ತನ್ನ ಬಾಡಿ ಟೆಂಪರೇಚರ್ನ ನಿಯಂತ್ರಣಕ್ಕೆ ತೊಗೋಬೋದು. ಇದನ್ನು ವ್ಯಾಲೋಯಿಂಗ್ ಅಂತೀವಿ, ಬೆಸ್ಟ್ ಮೆಥಡ್ ಇದು ಬೊಫೆಲೋದಲ್ಲಿ ಆ್ಯಕ್ಚುಲಿ. ಇನ್ನು ಮೂರನೇದು ಬಂತು ಅಂದರೆ ವೆಂಟಿಲೇಷನ್ ಸರ್, ಅಂದರೆ ಗಾಳಿ ಆಡೋದು. ದೊಡ್ಡ ದೊಡ್ಡ ಫಾರ್ಮಲ್ಲಿ ಏನಾಗಿರುತ್ತೆ, ದೊಡ್ಡ ದೊಡ್ಡ ಕಿಟಕಿಗಳ ಅವಶ್ಯಕತೆ ಇರುತ್ತೆ. ಯಾಕೆ ಅಂತಂದರೆ ಆ ಹೊರಗಡೆಯಿಂದ ಬಂದಂಥ ತಂಪಾದ ಗಾಳಿ ಒಳಗಡೆ ಇರುವಂಥ ಹೀಟ್ನ ತಗೊಂಡು ಲೆಫ್ಟ್ ಸೈಡಲ್ಲಿರುವಂಥ ವಿಂಡೋ ಮುಖಾಂತರ ಹೊರಗೆ ತೊಗೊಂಡೋಗಿ ಎನ್ವೈರನ್ಮೆಂಟ್ಗೆ ಬಿಡುತ್ತೆ. ಸೊ ಅದಕ್ಕೆ ಇದನ್ನ ಕ್ರಾಸ್ ವೆಂಟಿಲೇಷನ್ ಅಂತೀವಿ. ಬಲಭಾಗದಲ್ಲಿ ಒಂದು ಕಿಟಕಿ, ಎಡಭಾಗದಲ್ಲಿ ಒಂದು ಕಿಟಕಿ ಇದ್ದರೆ ಅದು ತುಂಬ ಸೂಕ್ತ. ಇದು ಯಾವಾಗಿಲ್ಲ ಅಂತ ಅನಿಸುತ್ತೆ, ಯಾವಾಗ ಮಾಡೋಕ್ಕೆ ಆಗೋದಿಲ್ಲ ಅಂತ, ಆ ಟೈಮಲ್ಲಿ ನಾವು ಸೀಲಿಂಗ್ ಫ್ಯಾನ್, ಅದೇ ಫ್ಯಾನ್ಸ್ ಇರುತ್ತಲ್ಲ ಅದನ್ನ ಬಳಸಿ ಒಟ್ಟಾರೆ ಗಾಳಿ ಆಡಬೇಕು ಆಡಬೇಕು. ಹೌದು, ಎಕ್ಸಾಸ್ಟ್ ಫ್ಯಾನ್ ಕೂಡ ಒಳಗಿನ ಹೀಟನ್ನು ಹೊರಗಡೆ ಕಳಿಸೋದಕ್ಕೆ ಎಕ್ಸಾಸ್ಟ್ ಫ್ಯಾನ್ಗಳನ್ನು ಕೂಡ ಆಧುನಿಕವಾಗಿ ಬಳಸುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಮತ್ತು ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಫ್ಯಾನ್ಗಳನ್ನ ಬಳಸುವಂಥದ್ದು. ಹೌದು ಸರ್. ಮತ್ತು ಕಿಟಕಿಗಳನ್ನ ಹೆಚ್ಚು ದೊಡ್ಡದಾಗಿಡುವಂಥದ್ದು, ಮತ್ತು ಗಾಳಿ ಆಡೋದಕ್ಕೆ ಎಷ್ಟು ವ್ಯವಸ್ಥೆ ಬೇಕೋ ಹಾಗಿಡುವಂಥದ್ದು, ಮತ್ತು ಕೊಟ್ಟಿಗೆಯನ್ನು ಹೆಚ್ಚು ಸ್ವಚ್ಛವಾಗಿಡುವಂಥದ್ದು. ಹೌದು, ಅದು ಖಂಡಿತವಾಗ್ಲು. ಮತ್ತು ಮೂರನೇ ವಿಧಾನ ಅಂತ ಬಂತು ಅಂದರೆ ಆಹಾರ ಪದ್ಧತಿ ಸರ್. ಈ ಸ್ಟ್ರೆಸ್ಸಲ್ಲಿ ಮೊದಲೇ ಪ್ರಾಣಿ ನೆಗೆಟಿವ್ ಎನರ್ಜಿಯಲ್ಲಿರುತ್ತೆ. ಸೊ ಅತಿ ಹೆಚ್ಚು ಎನರ್ಜಿ ಇರುವಂಥ ಫುಡ್ನ ಕೊಡಬೇಕಾಗತ್ತೆ. ಕಾನ್ಸಂಟ್ರೇಟ್ ಫೀಡ್ ಅಂತ ಹೇಳ್ತೀವಿ, ಯಾವುದು ಅಂದರೆ ಹಿಂಡಿ, ರವೆ ಬೂಸ, ಮತ್ತು ಮೊಳಕೆ ಕಾಳುಗಳು. ಅದರಲ್ಲೂ ನಾನು ಎಲ್ಲರಿಗೂ ನಮ್ಮ ರೈತರಿಗೆ ನನ್ನ ಹಾಸ್ಪಿಟಲಲ್ಲಿ ಬರುವಂಥ ಹಳ್ಳಿಗಳಿಗೆ ಜಾಸ್ತಿ ಹೇಳುವಂಥದ್ದು ಅಂದರೆ ಹಾರ್ಸ್ ಗ್ರಾಮ್, ಹುರುಳಿಕಾಳು. ಯಾಕೆಂದರೆ ಹೆಸರಲ್ಲೇ ಇದೆಯಲ್ಲ, ಹಾರ್ಸ್ ಪವರ್ ಅಂತ, ಕುದುರೆ ಶಕ್ತಿ ಕೊಡುತ್ತೆ ಸರ್. ಅದು ರಾತ್ರಿ ನೆನೆ ಹಾಕ್ಬಿಟ್ಟು ಹುರುಳಿಕಾಳು ಒಂದು ಇಡಿಯಷ್ಟು ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಅರ್ಧ ಹೊಡೆದು ಕೊಟ್ಟರೆ, ಒಂದು ಸತತವಾಗಿ ಒಂದು 20-25 ದಿನ ಒಂದು ಪ್ರಾಣಿ ಕೊಟ್ಟರೆ ತನ್ನಲ್ಲಿ ಏನು ಎನರ್ಜಿ ಲಾಸ್ ಆಗಿರುತ್ತೋ ಪಿಕಪ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಮತ್ತು ಯಾವಾಗಲೂ ಜಾಸ್ತಿ ನಾವು ಹೆಚ್ಚೆಚ್ಚು ಹಸಿರು ಹುಲ್ಲನ್ನೇ ಹಾಕ್ಬೇಕಾಗತ್ತೆ. ನೀವು ಕೊಟ್ಟಿಗೆಯಲ್ಲೇ ಕಟ್ಟಿ ಮೇಯಿಸ್ತೀವಿ ಅಂತ ಹೇಳಿದ್ರೆ 2-3 ಸಲ ಮೇವಾಗ್ತಿದ್ದಂಥವ್ರು ಒಂದು 4-5 ಸಲ ಮೇವಾಗಬೇಕಾಗತ್ತೆ. ಹಸಿರು ಹುಲ್ಲೇ ಹಾಕಬೇಕು. ಹೌದು, ಜಾಸ್ತಿ ಹಾಕ್ಬೇಕು ಈ ಸಮ್ಮರ್ ಟೈಮಲ್ಲಿ, ಯಾಕೆಂದರೆ ಹಸಿರು ಹುಲ್ಲಲ್ಲಿ ಜಾಸ್ತಿ ನೀರಿನಂಶ ಇರುತ್ತಲ್ಲ ಅದಕ್ಕಾಗಿ. ಮತ್ತು ನೀವು ಒಂದು 100 ಕೆಜಿ ಮೇವನ್ನ ಹಾಕ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ 5-10 ಕೆಜಿ ಬೆಲ್ಲ ಇರಬೇಕು ಸರ್. ಯಾಕೆ ಅಂತಂದರೆ ಸಮ್ಮರಲ್ಲಿ ಫುಡ್ ಇಂಟೇಕ್ ಕಡಿಮೆ ಆಗಿರುತ್ತೆ. ಸೊ ಅದಕ್ಕಿದು ಟೇಸ್ಟಾಗಿ ಅನಿಸ್ಬೇಕು ಆ ಪ್ರಾಣಿಗೆ, ತಾನು ತಿನ್ನೋ ಅಂಥ ಆಹಾರ ಟೇಸ್ಟಿಯಾಗಿತ್ತು ಅಂದರೆ ಹೆಚ್ಚು ಆಹಾರ ಸೇವನೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಬೆಲ್ಲ ಆ್ಯಡ್ ಮಾಡ್ತೀವಿ. ಇನ್ನು ನಾವು ಬಿಟ್ಟು ಮೇಯಿಸ್ತೀವಿ ಹೊರಗಡೆ ಅಂತ ಅಂದರೆ ಅರ್ಲಿ ಇನ್ ದ ಮಾರ್ನಿಂಗ್ ಮತ್ತು ಲೇಟ್ ಇನ್ ದ ಈವ್ನಿಂಗ್, ಅದು ತುಂಬ ಸೂಕ್ತವಾದಂಥ ಟೈಮ್ ಆಗಿರುತ್ತೆ. ಜಾಸ್ತಿ ಬಿಸಿಲು ಇದ್ದಾಗ ಹೊರಗೆ ಬಿಡಬಾರ್ದು, ಯಾವಾಗ ತಂಪಾಗಿರುತ್ತೋ ಆ ಟೈಮಲ್ಲಿ ಬಿಟ್ಟು ಮೇಯಿಸ್ಬೇಕಾಗತ್ತೆ. ಇನ್ನು ಜಾಸ್ತಿ ಸ್ವೆಟ್ ಆಗೋದ್ರಿಂದ ಎಲೆಕ್ಟ್ರೋಲೈಟ್ಸ್ ಎಲ್ಲ ಬಾಡಿಯಲ್ಲಿ ಲಾಸ್ ಆಗಿರುತ್ತೆ, ಮಿನರಲ್ಸ್ ಲಾಸ್ ಆಗಿರುತ್ತೆ. ಸೊ ನಾವು ಅಡುಗೆ ಉಪ್ಪು ಇದೆಯಲ್ಲ, ಅದನ್ನು ಒಂದು ಸ್ಪೂನು ಕುಡಿಯುವಂಥ ನೀರಿಗೆ ಹಾಕಬೇಕು. ಅಡುಗೆ ಉಪ್ಪು ಹಾಕಿದ್ರೆ ಈ ಮಿನರಲ್ಸ್ ಎಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಸಿಗುತ್ತೆ ಬಾಡಿಗೆ. ಮತ್ತು ಹೊರಗಡೆ ಫೀಡ್ ಸಪ್ಲಿಮೆಂಟು, ಬೈಪಾಸ್ ಪ್ರೋಟೀನು, ಮಿನರಲ್ ಮಿಕ್ಸ್ಚರ್ಸ್ ಅವೈಲಬಿಲಿಟಿ ಚೆನ್ನಾಗಿದೆ ಸರ್. ತುಂಬ ಕಡಿಮೆ ರೇಟ್ಗೆ ಜಾಸ್ತಿ ಪ್ರಮಾಣದಲ್ಲಿ ಸಿಗುತ್ತೆ, ನಮ್ಮ ಇಲಾಖೆಯಿಂದನೂ ಕೊಡ್ತಾರೆ. ಇವುಗಳನ್ನ ಹಾಕಬೇಕಾಗತ್ತೆ. ತುಂಬ ಕುಡಿಯುವಂಥ ನೀರು ಬೇಕಾಗುತ್ತೆ ಈ ಟೈಮಲ್ಲಿ, ಸ್ವಚ್ಛವಾದಂಥ ಮತ್ತು ತಂಪಾದಂಥ ನೀರಿನ ಅಗತ್ಯ ಜಾಸ್ತಿ ಇರುತ್ತೆ. ಯಾವ ಮಟ್ಟಕ್ಕೆ ಅಗತ್ಯ ಇರುತ್ತೆ ಅಂತಂದರೆ ನಾರ್ಮಲ್ ಟೈಮ್ಗೂ ಈ ಟೈಮ್ಗೂ 20-50% ಹೆಚ್ಚು ನೀರು ಬೇಕಾಗುತ್ತೆ. ಸೊ ಆದ್ದರಿಂದ 24/7 ಯಾವಾಗ್ಲೂ ಆ ಪ್ರಾಣಿಗೆ ಫ್ರೆಶ್ ವಾಟರ್ ಅವೈಲಬಿಲಿಟಿ ಇರುವಾಗ ನೋಡ್ಕೋಬೇಕಾಗುತ್ತೆ ಸರ್. ಈ ಸಾಮಾನ್ಯವಾಗಿ ಎಮ್ಮೆಗಳಿಗೆ ಈ ಸ್ವೇದ ಗ್ರಂಥಿಗಳಿರೋದಿಲ್ಲ ಅಂತ, ಬೆವರೋ ಗ್ರಂಥಿಗಳಿರೋದಿಲ್ಲ ಅಂತ ಹೇಳ್ತಾರೆ, ಬೆವರೋದಿಲ್ಲ ಅದು ಹೆಚ್ಚು ಅಂತ. ಹಾಗಾಗಿ ಅದು ಮಣ್ಣು ಮತ್ತು ಕೊಳಚೆಯಲ್ಲಿ ಸ್ವಲ್ಪ ಹೊತ್ತು ಮೈಯನ್ನು ತಂಪು ಮಾಡ್ಕೊಳತ್ತೆ ಆ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ಮತ್ತು ಅದು ಕೊಳಚೆಯಲ್ಲಿ ಮಲಗೋದು ಕೂಡ, ಕೊಚ್ಚೆಯಲ್ಲಿ ಮಲಗೋದು ಕೂಡ ಹೆಚ್ಚು ಕೀಟಗಳಿಂದ ರಕ್ಷಣೆ ಪಡೆಯೋದಕ್ಕಾಗಿ ಅಂತ. ಬಹುಶಃ ಆ ಕಾರಣಕ್ಕಾಗಿ ಏನಾದರೂ ಇಳುವರಿಯಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆಯಾ ಸಮ್ಮರ್ ಟೈಮಲ್ಲಿ? ನೀವು ಸಮ್ಮರ್ ಟೈಮಲ್ಲಿ ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ, ಆದರೆ ನೀವು ಹೇಳಿದಾಗೆ ಕಂಪೇರಿಟಿವ್ಲಿ ಬೇರೆ ಅನಿಮಲ್ಸ್ಗೆ ಹೋಲಿಸ್ಕೊಂಡ್ರೆ ಅಷ್ಟು ಇರಲ್ಲ ಅಂತ, ಅದು ಸೈಂಟಿಫಿಕಲಿ ಹೌದು. ಹೊರಗಡೆ ಅದು ಕೊಚ್ಚೆಯಲ್ಲಿ ಯಾಕೆ ಬಿದ್ದೇಳುತ್ತೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ, ವ್ಯಾಲೋಯಿಂಗ್ ಅಂತ ಹೇಳ್ತೀವಿ. ಅದು ತಾಪ ತಡೆಯೋಕ್ಕಾಗದ, ಅದು ಕಪ್ಪಿರುತ್ತೆ ಪ್ರಾಣಿ ಅಲ್ವಾ. ಸೊ ಈ ಟಾಲರೆನ್ಸ್ ಲೆವೆಲ್ ಬೊಫೆಲೋಲ್ಲಿ ಚೆನ್ನಾಗಿದ್ರೂ ಕೂಡ ಈ ಸ್ಟ್ರೆಸ್ಸಿಗೆ ಅದು ಕೂಡ ಒಳಪಡುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, ಈಟ್ ಲಾಸ್ ಮಾಡ್ಕೊಳ್ಳಿಕ್ಕೆ ಸ್ವೆಟ್ಟಿಂಗ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಎರಡನೇ ವಿಧಾನ ರೆಸ್ಪಿರೇಟರಿ ರೇಟ್ ಅದು ಕೂಡ ಅವಾಗ ಫೇಲ್ ಆಗುತ್ತೋ, ಆಗ ಅದಕ್ಕೆ ಸ್ವಲ್ಪ ಮೈ ತಂಪಾಗುವಂಥದ್ದು ವಿಧಾನ ಹುಡುಕುತ್ತೆ. ಏನಾದ್ರೂ ಈ ಥರ ಕೊಚ್ಚೆ ಸಾಮಾನ್ಯ ಸಿಕ್ಕದು ಕಷ್ಟ ಈಗ, ಕೆಸರು ಆ ಥರ ಸಿಕ್ತು ಅಂತಂದರೆ ಅದು ಬಿದ್ದು ಒಳ್ಳಾಡಿ ತನ್ನ ತಂದು ಕೂಲ್ ಮಾಡ್ಕೊಳ್ಳುತ್ತೆ ಈ ಟೈಮಲ್ಲಿ. ಈಗ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಎಮ್ಮೆಗಳಿಗೆ ಹಾಲು ಕಡಿಮೆ ಕೊಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ರೀತಿ ಆದಾಗ ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು ಸರ್? ಯಾವಾಗ್ಲೂ ಅದಕ್ಕೆ ಸಾಕಷ್ಟು ಫ್ರೆಶ್ ಆಗಿರುವಂಥ ವಾಟರ್ನ ಕೊಡಬೇಕಾಗುತ್ತೆ ಸರ್. ಯಾವಾಗಲೂ ನೀರು ಅದಕ್ಕೆ ಕೊಟ್ಟರೆ ಅವೈಲಬಿಲಿಟಿ ಇರಬೇಕು, ಜಾಸ್ತಿ ನೀರು ಕುಡಿ ಅಂತ ನಾನು ಹೇಳ್ತೀನಿ. ಮತ್ತು ತಂಪಾದ ಜಾಗದಲ್ಲಿ ಮೇಯಕ್ಕೆ ಬಿಡಬೇಕಾಗತ್ತೆ, ಒಳ್ಳೆ ಕೊಟ್ಟಿಗೆ ನಿರ್ಮಾಣ ಮಾಡಬೇಕಾಗತ್ತೆ. ಮತ್ತು ಬಂತು ಅಂದರೆ ಹಸಿರು ಮೇವನ್ನ ಹೆಚ್ಚು ಕೊಡಬೇಕಾಗತ್ತೆ, ಮೈ ಮೇಲೆ ನೀರನ್ನ ಜಾಸ್ತಿ ಸಿಂಪಡಣೆ ಮಾಡಬೇಕಾಗತ್ತೆ. ಮತ್ತು ಹಿಂಡಿ ರವೆ ಬೂಸ ಈ ಥರ ಹೆಚ್ಚು ಕಾನ್ಸಂಟ್ರೇಟ್ ಡಯಟ್ನ ಕೊಡಬೇಕಾಗತ್ತೆ. ಮತ್ತು ಬಂತು ಅಂದರೆ ಅದೇ ಸಣ್ಣ ಸಣ್ಣ ಹೊಂಡಗಳನ್ನ ತೆಗೆದು ಅದರಲ್ಲಿ ಅದು ಮೈನೆಲ್ಲ ತಂಪು ಮಾಡ್ಕೊಳ್ಳಿಕ್ಕೆ ಬಿಡಬೇಕಾಗತ್ತೆ. ಮತ್ತು ಮಿನರಲ್ ಮಿಕ್ಸ್ಚರ್ ಫೀಡ್ ಸಪ್ಲಿಮೆಂಟ್ಗಳೆಲ್ಲ ಅವೈಲಬಿಲಿಟಿ ಇದೆ ಮಾರ್ಕೆಟಲ್ಲಿ. ಸೊ ಅವುಗಳನ್ನೆಲ್ಲ ಬಳಸಿದರೆ ನಾವು ಈ ನೆಗೆಟಿವ್ ಎಫೆಕ್ಟಿಂದ ಸಮ್ಮರಲ್ಲೂ ಕೂಡ ಒಳ್ಳೆ ಇಳುವರಿ ತೆಗಿಬೋದು ಸರ್ ಹೊರಬರಂದು. ಈ ಸಂದರ್ಭದಲ್ಲಿ ರೈತರಿಗೆ ಏನು ಹೇಳ್ತೀರಿ ನೀವು ಸರ್? ಈ ಸ್ಟ್ರೆಸ್ನಿಂದ ಪ್ರೊಡಕ್ಷನ್ ಮತ್ತು ರೀಪ್ರೊಡಕ್ಷನ್ ಎರಡೂ ಕೂಡ ಅಫೆಕ್ಟ್ ಆಗುತ್ತೆ, ಹೌದು ನಿಜ. ಆದರೆ ನಾವು ಸರಿಯಾದಂಥ ಆಹಾರ ಪದ್ಧತಿ ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಬಳಸ್ಕೊಂಡ್ರೆ ಈ ಹೆಚ್ಚು ನಷ್ಟ ಆಗೋದನ್ನ ತಡೆದು ಅತಿ ಹೆಚ್ಚು ಲಾಭನ ಗಳಿಸ್ಬೋದು ಈ ಸಮ್ಮರ್ನಲ್ಲೂ ಕೂಡ. ಸಾಮಾನ್ಯವಾಗಿ ನೋಡಿ ವಾತಾವರಣಕ್ಕೆ ತಕ್ಕ ಹಾಗೆ ಕಾಯಿಲೆಗಳು ಪ್ರಾಣಿಗಳಿಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ, ಯಾವುದೇ ಪ್ರಾಣಿ ಆಗಲಿ. ಬಹುಶಃ ಮನುಷ್ಯರನ್ನ ತಗೊಂಡ್ರೂ ಕೂಡ ವಾತಾವರಣಕ್ಕೆ ತಕ್ಕ ಹಾಗೆ ಬೇಸಿಗೆಯಲ್ಲಿ ಒಂದು ಥರದ ಕಾಯಿಲೆಗಳು ಬರ್ಬೋದು, ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಒಂದೊಂದು ಥರದ ಕಾಯಿಲೆ ಬರ್ಬೋದು. ಜಾನುವಾರುಗಳಿಗೆ ಯಾವ ಥರ ಕಾಯಿಲೆಗಳು ಬರೋ ಸಾಧ್ಯತೆ ಇರ್ತವೆ ಈ ಸಮ್ಮರ್ನಲ್ಲಿ ಸರ್? ಕೆಲವೊಂದು ಕೀಟಗಳು ಅಂದರೆ ಮಧ್ಯವರ್ತಿಯಾಗಿ ಆ್ಯಕ್ಟ್ ಮಾಡುತ್ತೆ, ಒಂದಷ್ಟು ಡಿಸೀಸಸ್ಗಳದ್ದು ವೆಕ್ಟರ್ಸ್ ಅಂತ ಕರಿತೀವಿ ನಾವು. ಆ ವೆಕ್ಟರ್ ಒಂದಷ್ಟು ಟೆಂಪರೇಚರಲ್ಲಿ ಸರ್ವೈವ್ ಆಗ್ತವೆ, ಅದು ಸಮ್ಮರ್ನಲ್ಲಿ ಜಾಸ್ತಿ ಸರ್ವೈವ್ ಆಗುವಂಥವು ವೆಕ್ಟರ್ಸ್ಗಳಿಂದ ಬರುವಂಥ ಕಾಯಿಲೆಗಳು ಒಂದಷ್ಟಿದ್ದಾವೆ. ಯಾವುದು ಅಂತಂದರೆ 3 ಡೇಸ್ ಫೀವರ್ ಅಂತ ಹೇಳ್ತೀವಿ, ಅಥವಾ ಎಪಿಮೆರಲ್ ಫೀವರ್ ಅಂತ ಹೇಳ್ತೀವಿ. ಆ ರೋಗನೂ ಕೂಡ ತುಂಬ ಜಾಸ್ತಿ ಬರುತ್ತೆ. ಸಾಮಾನ್ಯವಾಗಿ ಜನ ಏನನ್ಕೋತಾರೆ, ರೈತರು ಏನನ್ಕೋತಾರೆ ಅಂದರೆ ಇದು ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಅನ್ಕೋತಾರೆ ಇದನ್ನು. ಹೌದು, ಅದಂತ ಕನ್ಫ್ಯೂಷನ್ ಮಾಡಿಕೊಂಡು ಜಾಸ್ತಿ ಬಾಯಿಂದ ಜೊಲ್ ಬರ್ತಾ ಇದೆ, ನೋಡಿ ಡಾಕ್ಟ್ರೆ ಮೋಸ್ಟ್ಲಿ ಇದು ವೈರಲ್ ಫೀವರ್ ಆಗಿರ್ಬೋದು ಅಂತ ಅಂತಾರೆ. ಬಟ್ ಆದರೆ ಅದು ಎಪಿಮೆರಲ್ ಫೀವರ್ ಆಗಿರುತ್ತೆ ಸರ್. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಟ್ರೀಟ್ಮೆಂಟು ಸಿವಿಯರ್ ಇದ್ದಾಗ ನಮಗೆ ಟ್ರೀಟ್ಮೆಂಟ್ ತುಂಬ ಅಗತ್ಯ ಇರುತ್ತೆ, ಇಲ್ಲ ಅಂತಂತಂದರೆ ಅದು ತಾನಾಗ್ತಾನೇ ಕ್ಯೂರ್ ಆಗೋ, ಹೌದು ಕ್ಯೂರ್ ಆಗೋವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಬಟ್ ಯಾವಾಗ ಸಿವಿಯರ್ ಆಗುತ್ತೋ ಆಗ ಸ್ಥಳೀಯ ವೈದ್ಯರನ್ನ ಕರೆಸಿ ಚಿಕಿತ್ಸೆ ಕೊಡಿಸೋದು ತುಂಬ ಉತ್ತಮ. ಕೇಳುಗರೆ, ಜೂನ್ 12 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ನಾಗನಹಳ್ಳಿಯ ವಿಸ್ತರಣಾ ಶಿಕ್ಷಣ ಘಟಕದ ಮುಂದಾಳು ಡಾ ಸಿ ರಾಮಚಂದ್ರ ಮತ್ತು ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಆರ್ ಎನ್ ಪುಷ್ಪ. ಕರೆ ಮಾಡಲು ನಮ್ಮ ಸಂಪರ್ಕ ಸಂಖ್ಯೆಗಳು 251252582 ಮತ್ತೊಂದು 251589. ಮೈಸೂರಿನ STD ಕೋಡ್ 0821. ಮರೆಯದಿರಿ, June 12 ಸೋಮವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಈಗ ಶಾಖದ ಒತ್ತಡದ ಬಗ್ಗೆ ಇಷ್ಟೊತ್ತು ಹೇಳಿದ್ರಿ. ಈ ಶಾಖದ ಒತ್ತಡದ ಕಾರಣಕ್ಕಾಗಿ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ, ಮೈಯ ಶಾಖ ಕೂಡ ಜಾಸ್ತಿ ಆಗುತ್ತೆ, ಇದರಿಂದ ಜ್ವರ ಬಂದಿರಬಹುದು ಅಂತೇಳಿ ಅನುಮಾನ ರೈತರಿಗೆ ಬರುತ್ತಲ್ವಾ, ಆ ತಕ್ಷಣ ನಿಮ್ಮನ್ನ ಕಾಣಕ್ ಬರ್ತಾರಲ್ವಾ? ಹೌದು ಸರ್, ಬರ್ತಾರೆ. ಅವಾಗ ಏನು ಹೇಳ್ತೀರಿ ರೈತರಿಗೆ? ನಾವು ಮಾಮೂಲಿ ಅದನ್ನು ಫಸ್ಟ್ ಬಾಡಿ ಟೆಂಪರೇಚರ್ ಚೆಕ್ ಮಾಡ್ತೀವಿ ಸರ್. ಅದೇನಾದ್ರೂ ನಾರ್ಮಲ್ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದರೆ 101 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತೆ, ನಾನು ಅವರೇಜ್ ತೊಗೊಳ್ಳುವಂಥದ್ದು. ಈಗ 101-103 ಇತ್ತು ಅಂತಂದರೆ ನಮಗೆ ಸ್ವಲ್ಪ ಬರೀ ಆ್ಯಂಟಿ ಇನ್ಫ್ಲಮೇಟ್ರಿನೇ ಸಾಕಾಗಿರುತ್ತೆ. ಬಟ್ ಏನಾದ್ರೂ 103 ಡಿಗ್ರಿಯಿಂದ ಜಾಸ್ತಿ ಆಯ್ತಾ ಬಂತು ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ಸ್ನ ಅವಶ್ಯಕತೆ ಇದ್ದೇ ಇರುತ್ತೆ. ಮತ್ತು ಆವತ್ತು ಏನು ಇಂಜೆಕ್ಷನ್ಸ್ಗಳು ಕೊಡಬೇಕು ಅದನ್ನೆಲ್ಲ ಕೊಟ್ಟು ಮತ್ತೆ ಫಾಲೋಅಪ್ ಬರಲಿಕ್ಕೆ ಹೇಳ್ತೀವಿ ನೆಕ್ಸ್ಟ್ ಡೇ. ಅದರ ನೆಕ್ಸ್ಟ್ ಡೇ ಕಡಿಮೆ ಆಗಲಿಲ್ಲ ಅಂತಂದರೆ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಇರುತ್ತೆ ಸರ್, ಫಸ್ಟ್ ಸಿಂಪಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ, ಅದನ್ನು ಮಾಡಿ ನೋಡ್ತೀವಿ. ಅದಕ್ಕೂ ಸ್ಪಂದಿಸಿಲ್ಲ ಅಂತೇಳಿದ್ರೆ ನೆಕ್ಸ್ಟ್ ಆ್ಯಂಟಿಬಯೋಟಿಕ್, ಆ ಆ್ಯಂಟಿಬಯೋಟಿಕ್ಕನ್ನು ಸ್ಪಂದಿಸ್ತಾ ಇಲ್ಲ ಅಂತೇಳಿದ್ರೆ ನೆಕ್ಸ್ಟ್ ಹೈಯರ್ ಆ್ಯಂಟಿಬಯೋಟಿಕ್ಸ್ಗೆ ನಾವು ಹೋಗ್ತೀವಿ. ಮತ್ತು ಬ್ಲಡ್ ಸ್ಯಾಂಪಲ್ಸ್ನ ತೊಗೊತೀವಿ, ಬ್ಲಡ್ನ ಚೆಕ್ ಮಾಡ್ತೀವಿ, ಏನಾದ್ರೂ ಹೆಚ್ಚು ಕಡಿಮೆ ಇದೆಯಾ ಅಂತ ಗೊತ್ತಾಗುತ್ತೆ ಬ್ಲಡ್ಸಲ್ಲೂ ಕೂಡ. ಇಲ್ಲ, ಏನೂ ಇಲ್ಲ ಸರ್, ಎಲ್ಲ ಸರಿ ಇದೆ ಅಂತಂದರೆ ಸಿಂಪಲ್ ಲೈನ್ ಆಫ್ ಟ್ರೀಟ್ಮೆಂಟ್ಗೆ ಸರಿ ಹೋಗುತ್ತೆ ಸರ್. ಈಗ ಬೇಸಿಗೆ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ಈಗ ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ರಿ, ಇವತ್ತೇನಾಗ್ಬೋದು ಅಂಥೇಳಿ. ಬಹುಶಃ ಇದೇ ಸಿಂಪ್ಟಮ್ ಅಥವಾ ಇದೇ ರೀತಿಯ ಲಕ್ಷಣಗಳು ಚಳಿಗಾಲ ಮತ್ತು ಮಳೆಗಾಲದಲ್ಲೂ ಕಾಣೋಕ್ಕೆ ಸಾಧ್ಯತೆ ಇದೆಯಾ? ಯಾವ ರೀತಿ ಕೇಳ್ತಾ ಇದ್ದೀರಾ? ಈಗ ವೇರಿಯೇಷನ್ ಆಗುತ್ತೆ, ವಾತಾವರಣದ ಬದಲಾವಣೆ ಆಗ್ತಿದ್ದ. ಖಂಡಿತವಾಗ್ಲೂ ಸರ್, ಡಿಸೀಸಸ್ ಎಲ್ಲ ಸೀಸನಲ್ ಡಿಸೀಸಸ್ ಇದಾವೆ. ಆ ಸೀಸನಲ್ ಡಿಸೀಸ್ ಆ ಸೀಸನ್ ಬಂದಾಗ ಜಾಸ್ತಿ ಬರುತ್ತೆ. ಹೌದು, ಇದಾವೆ ಸರ್, ಅದಿದಾವೆ. ನಮಗೆ ಮೊದಲೇ ಗೊತ್ತಾಗಿರುತ್ತೆ ಯಾವ ಸೀಸನ್ ಬರ್ತಾ ಇದೆ, ಆ ತಕ್ಕದಂತೆ ನಾವು ವ್ಯಾಕ್ಸಿನ್ಸ್ನ ಹಾಕಿರ್ತೀವಿ ಸರ್. ಈಗ ಬಿ ಕ್ಯೂ ಬರ್ತದೆ, ಓಕೆ, ಬ್ರುಸೆಲ್ಲ ಈ ಟೈಮಲ್ಲಿ ಬರುತ್ತೆ, ಆಗ ನಾವು ಮುಂದೆ ಆ ಸೀಸನ್ ಸ್ಟಾರ್ಟ್ ಆಗಿ ಅಂತ ಮುಂಚೆನೆ ನಾನು ವ್ಯಾಕ್ಸಿನ್ ಮಾಡ್ತೀವಿ. ಹೌದು ಸರ್, ರೈತರಿಗೆ ಇದಕ್ಕೆಲ್ಲ ಬರ್ತಾ ಇರ್ತಾರ ಹಾಗಾಗಿ ಮೊದಲೇ ಅಥವಾ ಅರಿವಿರುತ್ತೆ ಸರ್? ಇಲ್ಲ, ನಾವು ವರ್ಷಕ್ಕೆ ಒಂದು ಎಷ್ಟು ಬಾರಿ ಹಾಕ್ಬೇಕು ಒಂದು ವ್ಯಾಕ್ಸಿನ್, ಒಂದದು ನಮಗೆ ಸರ್ಕಾರದಿಂದನೇ ಅಧಿಸೂಚನೆ ಬಂದ್ಬಿಟ್ಟಿದೆ ಸರ್, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ವ್ಯಾಕ್ಸಿನ್ ಹಾಕ್ಬೇಕು. ಮತ್ತು ಆ ವ್ಯಾಕ್ಸಿನ್ ಆ ತಿಂಗಳಲ್ಲಿ ಅವೈಲಬಿಲಿಟಿ ಇತ್ತು ಅಂದರೆ ಖಂಡಿತವಾಗ್ಲೂ ಆಗಲೇ ನಾವು ಮಾಡಿ ಮುಗಿಸ್ಬಿಡ್ತೀವಿ. ಸೊ ಎಲ್ಲ ರೈತರ ಸ್ಪಂದನೆ ಚೆನ್ನಾಗಿದೆ, ಅವ್ರಿಗೆ ಈಗ ಅರಿವು ಜಾಸ್ತಿ ಇದೆ. ಈ ತಿಂಗಳು ಬಂತಲ್ಲ, ಏನಕ್ಕೆ ವ್ಯಾಕ್ಸಿನ್ ಹಾಕಕ್ಕೆ ಬಂದಿಲ್ಲ ಅಂತ ಅವ್ರಿಗೇ ಅನಿಸ್ತಾ ಇರುತ್ತೆ, ನಮ್ಮನ್ನು ಕೇಳ್ತಾರೆ ಬಂದಾಗ ಈ ಥರ. ಅದರಲ್ಲೂ ನಮಗೆ ಶಿಪ್ ಆ್ಯಂಡ್ ಗೋಟಲ್ ಬಂತು ಅಂದರೆ ET ಮತ್ತು PPR ವ್ಯಾಕ್ಸಿನ್ಸ್ ಇದೆ ಸರ್. ಅದಿನ್ನೇನಾದ್ರು ಹಾಕ್ಲಿಲ್ಲ ಅಂತಂದರೆ ಮೇಡಮ್ ಯಾಕೆ ಆಗ್ತಾ ಇಲ್ಲ, ನೋಡಿ ನೆಗಡಿ ಬಂದಿದೆ, ನೋಡಿ ಬೇದಿ ಆಗ್ತಿದೆ, ನೀವು ಈ ವ್ಯಾಕ್ಸಿನ್ ಹಾಕಿಲ್ಲ, ಅವರೇ ನಮ್ಗೆ ಹೇಳ್ತಾರೆ. ನಾವಾಗ ಹೇಳೋದು ಇನ್ನು ಈಗಲ್ಲಪ್ಪ ಇದು ಹಾಕೋದು, ಯಾವಾಗ ಹಾಕ್ಬೇಕಾಗ ಸೀಸನ್ ಬರುತ್ತಲ್ಲ ಆಗ ಹಾಕ್ತೀವಿ, ಯಾವಾಗ ಸ್ಟಾಕ್ ಬರುತ್ತೆ ಅವಾಗ ಹಾಕ್ತೀವಿ ಅಂತೇಳಿ. ಈ ಥರ ಜನಗಳಲ್ಲಿ ಜಾಗೃತಿ ಮೂಡಿಸೋದಕ್ಕೆ ನೀವೇನಾದರೂ ಕ್ಯಾಂಪೇನ್ಗಳನ್ನೆಲ್ಲ ಮಾಡ್ತೀರಾ? ಹೌದು ಸರ್, ಖಂಡಿತವಾಗ್ಲೂ ನಮ್ಮ ಆಸ್ಪತ್ರೆಯಿಂದ ನಾವು ಹೆಲ್ತ್ ಕ್ಯಾಂಪ್ನ ಇಟ್ಕೊತೀವಿ. ಆ ಹೆಲ್ತ್ ಕ್ಯಾಂಪಲ್ಲಿ ಫುಲ್ ಯಾವ ಒಂದು ಊರಲ್ಲಿ ಇಟ್ಕೊಂಡಿರ್ತೀವೋ ಆಗ ಪೂರಾ ಯಾವ ಪ್ರಾಣಿಗಳಿದೆಯೋ ಯಾರ್ಯಾರು ಇಟ್ಕೊಂಬರ್ತಾರೆ ಆಲ್ಮೋಸ್ಟ್ ಎಲ್ಲ ಇಟ್ಕೊಂಬರ್ತಾರೆ. ಅವ್ರಿಗೆ ಎಲ್ಲರಿಗೂ ಮೊದಲನೇದಾಗಿ ಡಿವರ್ಮಿಂಗ್ ಹಾಕ್ತೀವಿ, ಜಂತುನಾಶಕ ಕಂಪಲ್ಸರಿ ಹಾಕ್ತೀವಿ. ಅಂದರೆ ಪ್ರೆಗ್ನೆನ್ಸಿ ಅದನ್ನು ನೋಡ್ಕೊತೀವಿ, ತುಂಬ ಚಿಕ್ಕದ ಈ ಥರ ಎಕ್ಸೆಪ್ಷನಲ್ಸ್ ಇರ್ತವೆ, ಡಿವರ್ಮಿಂಗ್ ಹಾಕ್ತೀವಿ. ಆ ನಂತರ ಜಾಸ್ತಿ ನಮಗೆ PT ಮಾಡೋದಿರುತ್ತೆ, ಪ್ರೆಗ್ನೆನ್ಸಿ ಚೆಕ್ ಮಾಡಲಿಕ್ಕಿರುತ್ತೆ, ಪ್ರೆಗ್ನೆನ್ಸಿ ಚೆಕ್ ಮಾಡ್ತೀವಿ. ಆಗ ಹೇಳೋವಂಥದ್ದು ಈಗ ನೆಕ್ಸ್ಟ್ ಮಂತ್ ಬರ್ತಾ ಇದ್ದೀವಿ ನಾವು, ನೆಕ್ಸ್ಟು ಈ ವ್ಯಾಕ್ಸಿನ್ನ ತರ್ತಾ ಇದ್ದೀವಿ, ದಯವಿಟ್ಟು ಹಾಕ್ಸ್ಕೊಳ್ಳಿ ಅಂತ. ಅದರಲ್ಲೂ ಜೊತೆಗೆ ಡೈರಿ ಸೆಕ್ರೆಟ್ರಿಗಳು ನಮಗೆ ತುಂಬ ಒಂಥರ ಅನುಕೂಲತೆ ಜಾಸ್ತಿ ಅವರಿಂದ, ಅವರು ರೈತರಿಗೂ ನಮಗೂ ಸಂಪರ್ಕ ಸೇತುವೆ ಥರ ಅವರು. ಸೊ ಆ ರೈತರು ಏನು ಮಾಡ್ತಾರೆ, ಹೇಳ್ತಾರೆ ಎಲ್ಲರಿಗೂ ಹಾಲು ಹಾಕಕ್ಕೆ ಬಂದವ್ರಿಗೆ, ನೋಡಪ್ಪ ಬರ್ತಾ ಇದ್ದಾರೆ, ಎಲ್ಲ ಇಲ್ಲೇ ಇರಿ, ಪ್ರಾಣಿಗಳನ್ನೂ ಇಲ್ಲೇ ಇಟ್ಕೊಂಡಿರಪ್ಪ, ವ್ಯಾಕ್ಸಿನ್ ಹಾಕ್ಸಿ ಅಂತ. ಸಾಮಾನ್ಯವಾಗಿ ಬೇಸಿಗೆಯ ಸಂದರ್ಭದಲ್ಲಿ ಕೆಲವೊಂದು ಸರಿ ಬೆದೆಗೆ ಬಾರದೇ ಇರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ, ಇದ್ರ ಬಗ್ಗೆ ಜಾಗೃತಿನ ಹೇಗೆ ಮೂಡಿಸ್ತೀರಿ ಅಥವಾ ಅದರ ಬಗ್ಗೆ ಏನು ಕ್ರಮಗಳನ್ನ ಕೈಗೊಳ್ತೀರಿ ನೀವು? ಸಮ್ಮರ್ ಟೈಮಲ್ಲಿ ಈಟಿಗೆ ಬರೋದಿಲ್ಲ ಸಾಮಾನ್ಯವಾಗಿ, ಬಂದರೂ ಕೂಡ ಗೊತ್ತಾಗೋದಿಲ್ಲ, ಸಿಂಪ್ಟಮ್ಸ್ನ ತೋರಿಸೋದಿಲ್ಲ. ಯಾವಾಗ ಏನು ಲಕ್ಷಣ ತೋರಿಸ್ಬೇಕು ಈಟಿಗೆ ಬಂದಾಗ ಆ ಲಕ್ಷಣಗಳು ತುಂಬ ಕಡಿಮೆ ಆಗುತ್ತೆ ಈ ಟೈಮ್ನಲ್ಲಿ. ಅದಕ್ಕೆ ಅದನ್ನ ಸೈಲೆಂಟ್ ಹೀಟ್ ಅಂತಲೇ ಕರೆಯೋದು ಸರ್, ಸಮ್ಮರಲ್ಲಿ ಜಾಸ್ತಿ ಇರುತ್ತೆ ಇವು. ಇದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟು ಅಬ್ಸರ್ವೇಷನ್ಗೆ ಹೇಳ್ತೀವಿ ಓನರಿಗೆ, ಒಂದು 21 ಡೇಸ್ ಸೈಕಲ್ ಇದೆಯಲ್ಲ, ಅಂದಾಜಾಗಿ ಅವ್ರು ನೋಡ್ಕೊತಾ ಇರ್ತಾರೆ. ಯಾವಾಗ ಹಸು ಇನ್ನೊಂದು ಹಸು ಮೇಲೆ ಹತ್ತಕ್ಕೆ ನೋಡುತ್ತೋ, ಅದು ಮಡವೆ ಹಾಕುತ್ತೋ, ಆವಾಗ ಆ ನಿಮ್ಮಲ್ಲಿ ಹೀಟಿಗೆ ಬಂದಿದೆ ಅಂತ ಅಂತೀವಿ. ಆದರೆ ಕೆಲವೊಮ್ಮೆ ಇದೇ ಈ ಸಿಂಪ್ಟಮ್ಸ್ಗಳೇ ಇರೋದಿಲ್ಲ ಈ ಟೈಮ್ನಲ್ಲಿ. ಆಗ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಸ್ವಲ್ಪ ಚೆನ್ನಾಗಿ ಮೇಯಿಸಿ ಸ್ವಲ್ಪ ರೆಸ್ಟ್ ಬಿಟ್ಬಿಡಿ. ಈಗ ಅದಕ್ಕೇನು ಏಯ್ ಮಾಡೋದು ಬೇಡ, ಸೆಮೆನ್ ಹಾಕೋದು ಬೇಡ, ಇದನ್ನು ರೆಸ್ಟ್ ಮಾಡಿಬಿಡಿ. ಈ 1 ಮಂತ್ ವೇಸ್ಟ್ ಏನೋ ಆಗೋದಿಲ್ಲ ಸರ್, ಅದು ಒಳಗಡೆ ಸ್ವಲ್ಪ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಚೆನ್ನಾಗಿ ಮೇಯಿಸಿ ಕಾನ್ಸಂಟ್ರೇಟ್ ಡಯಟ್ನ ಕೊಡಿ. ಜೊತೆಗೆ ನಮ್ಮಲ್ಲಿ ಫರ್ಟಿಕೇರ್ ಪೌಡರ್ ಬರುತ್ತೆ, ಅಂದರೆ ಮಿನರಲ್ ಮಿಕ್ಸ್ಚರ್ ಸರ್, ಅದು ಮಿನರಲ್ ಮಿಕ್ಸ್ಚರ್ನ ಕೊಡ್ತೀವಿ ನಾವು, ಸಪ್ಲಿಮೆಂಟ್ಸ್ನ ಕೊಡ್ತೀವಿ, ಹಾಕಿ ಎಷ್ಟು ದಿನ ಹಾಕಬೇಕು ಅಂತ ಎಲ್ಲ ಹೇಳ್ಕೊಡ್ತೀವಿ. ಮತ್ತು ಹಾಗೇ ಕಾಳುಗಳು ಜಾಸ್ತಿ ಕೊಡಿ ಅಂತ ಹೇಳ್ತೀವಿ. ನಾನು ಹೇಳ್ದಂಗೆ ಹುರುಳಿ ಕಾಳು ಜಾಸ್ತಿ ಕೊಡಿ ಅಂತ ಹೇಳ್ತೀವಿ. ಇದೆಲ್ಲ ಮಾಡಿದರೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಅದರಲ್ಲಿ ಬರುತ್ತೆ, ಜಾಸ್ತಿ ಇರುತ್ತೆ. ಭಾಳ ಒಳ್ಳೆಯದು ಮೇಡಮ್. ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ರೇಡಿಯೋ ಕೇಳ್ತಾ ಇರೋಂಥ ರೈತರಿಗೆ ಏನೋ ಅನುಮಾನಗಳು ಬಂತು, ಇದರ ಬಗ್ಗೆ ನಿಮ್ಮ ಹತ್ರ ಕೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ. ಹಾಗಾದರೆ 9353236355 ಮತ್ತೊಮ್ಮೆ ನಿಧಾನವಾಗಿ ಹೇಳಿ. 9353236355 ಮತ್ತೊಮ್ಮೆ ನಿಧಾನವಾಗಿ ಹೇಳಿ. 9353236355 ಭಾಳ ಒಳ್ಳೆಯದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ಸಾಕಷ್ಟು ವಿಷಯಗಳನ್ನ ಜಾನುವಾರುಗಳ ಬಗ್ಗೆ ತಿಳಿಸ್ಕೊಟ್ರಿ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್ ತಮಗೂ. ಜಾನುವಾರುಗಳ ಆರೋಗ್ಯ ಹಾಗೂ ಉತ್ಪಾದನೆ ಮೇಲೆ ವಾತಾವರಣದ ಉಷ್ಣಾಂಶದ ಪರಿಣಾಮವನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ಸುಂಡವಾಳ ಪಶು ಚಿಕಿತ್ಸಾಲಯದ ಪಶು ವೈದ್ಯಾಧಿಕಾರಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ರೈತ ಬಾಂಧವರೇ, ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಈ ಗೀತೆಯನ್ನು ಹಾಡಿದ್ದಾರೆ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು. ಗಾಡಿಯ ದಾರಿ ಸಾಗಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಹುಡೋದು ಹೊಸ ಬಂಡಿ, ಹೊಡೆಯೋನು ಹಸು ಮಗ. ಹುಡೋದು ಹೊಸ ಬಂಡಿ, ಹೊಡೆಯುನು ಹಸು ಮಗ. ಅಲಿಸಿ ಕೇಳೋ ಬಸವಣ್ಣ, ಅಲಿಸಿ ಕೇಳೋ ಬಸವಣ್ಣ. ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ. ಭೂಮಿ ತಲ್ಲಣಿಸಿ ನಡುಗ್ಯಾವೋ, ಗೆಜ್ಜೆಗಲ್ಲೆಂದು ನುಡಿದಾವೋ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಬಂಡಿ ಬಂಡಿ ಚಂದ ಬಂಡಿಯ ನೊಗ ಚಂದ ಬಂಡಿ ಬಂಡಿ ಚಂದ ಬಂಡಿಯ ನೊಗ ಚಂದ ಮುಂದಾಲೋರಿ ಮೂಕ ರಂಬೆ ಚಂದ ಮುಂದಾಲೋರಿ ಮೂಕ ರಂಬೆ ಬಲು ಚಂದ ಬಂಡಿಯ ಒಡೆಯೋನ ಮುಖ ಚಂದ ಬಂಡಿಯ ಒಡೆಯೋನ ಮುಖ ಚಂದ ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಬಾರುಗೋಲು ಬಿದ್ದೊಯ್ತು ಬಂಡಿಯ ಒಡೆವಾಗ ಬಾರುಗೋಲು ಬಿದ್ದೊಯ್ತು ಕಂಡ ಗೆಳೆಯಾರೇ ಕೊಡಿರಣ್ಣ ಕಂಡ ಗೆಳೆಯಾರೇ ಕೊಡಿರಣ್ಣ ನನ್ನೆತ್ತು ಮುಂದುಕ್ ಮುರೇಜ್ಜೆ ನಡೆದಾವೋ ಮುಂದುಕ್ ಮುರೇಜ್ಜೆ ನಡೆದಾವೋ ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ಹುಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ ಹುಡೋದು ಹೊಸ ಬಂಡಿ ಹೊಡೆಯುನು ಹಸು ಮಗ ಅಲಿಸಿ ಕೇಳೋ ಬಸವಣ್ಣ ಅಲಿಸಿ ಕೇಳೋ ಬಸವಣ್ಣ ನಮ್ಮೆತ್ತು ಭೂಮಿ ತಲ್ಲಣಿಸಿ ನಡುಗ್ಯಾವೋ ಗೆಜ್ಜೆ ಗಲ್ಲೆಂದು ನುಡಿದಾವೋ ಭೂಮಿ ತಲ್ಲಣಿಸಿ ನಡುಗ್ಯಾವೋ ಗೆಜ್ಜೆ ಗಲ್ಲೆಂದು ನುಡಿದಾವೋ ಗಾಡಿಯ ದಾರಿ ಸಾಗಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಸೇರಲಿ ನಮ್ಮ ಊರನು ಬೇಗ ಈಗ ಕೇಳೋಣ ಬೆಂಗಳೂರು ಲತಾ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿರುವ ಈ ಜನಪದ ಗೀತೆಯನ್ನ ಹಾದಿಯಲ್ಲಿ ಕೊಲ್ಲು ಮುಳ್ಳು ತುಳಿಯಲಾರೆ ಬಿಸಿಲು ಬೇಗಿಗೆ ಬೇಯಲಾರೆ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಯ ಹಾದಿಯಲ್ಲಿ ಕಲ್ಲು ಮುಳ್ಳು ತುಳಿಯದಿದ್ರೆ ಬಿಸಿಲು ಬೇಗಿಗೆ ಬೇಯಾದಿದ್ರೆ ಸಾರೋಟು ತರಿಸಿಕೊಡೋಣ ಹುಡುಗ ಸಾರೋಟು ತರಿಸಿಕೊಡೋಣ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ